ಮನಿಗಿಯರವಾದೆ ಸೋಬಾನವ ನೀಗೋಟ ಮನಿಗಿಯ ಸರದೆ ಸೋಬಾನವ ನೀಗೋಟ ಮನಿಗಿಯ ಸರದೆ ಸೋಬಾನವ ಎನ್ನು ಅಡಿಯಲಿ ಬೇಡ ಎರವರಿಗೆ ಕೊಡಬೇಡ ಎನ್ನು ಅಡಿಯಲಿ ಮನಿಯಾಗ ಮುತ್ತಾಗಿ ಇರಬೇಕು ಅತ್ತಿಯ ಮನಿಯಾಗ ಮುತ್ತಾಗಿ ಇರಬೇಕು ಹೊತ್ತಾಗಿ ನೀಡಿದರು ನಬೇಕು ಸೋಬಾನವ ಹೊತ್ತಾಗಿ ನೀಡಿದರು ನಬೇಕು ಸೋಬಾನವ ಗಂಡನ ಮನಿಯಾಗ ಗಂಜಿಯ ಕುಡುಗ ಅಂಜನದ ಮೇಲೆ ಚವರಸ ಸೋಬಾನವೈ ಅಂಜನದ ಮೇಲೆ ಚವರಸ ಸೋಬಾನವ ಅಂಜನದ ಮೇಲೆ ಚವರಸ ತಾಯಿ ದರ ತವರಚ ತಂದಿ ದರ ಬಳಗಚ ಸಾಯಿರ ಕಯಚ ಸತಿ ಪುರುಷ ಸೋಬಾನವ ಸಾಯಿರ ಕಯಚ ಸತಿ ಪುರುಷ ಸೋಬಾನವ ಸಾಯಿರ ಕಯಚ ಸತಿ ಪುರುಷ ಸೋಬಾನವ ಪುರುಷ ಸೋಬಾನವ 12 ವರ್ಷದ ಕನ್ಯೆ ಮೈ ಮರೆದಳಲ್ಲ ಕಣ್ಣನ ಕಟ್ಟಿ ಬಿಟ್ಟಾರ ಬರೂರಲ್ಲ ಬಿಟ್ಟಾರ ಬರೂರಲ್ಲ ಬಟ್ಟೆ ಸೀರೆ ನರದು ಗಟ್ಟಿಸಿ ಕಣ್ಣನ ಕಟ್ಟಿ ಬಿಟ್ಟಾರ ಬರೂರಲ್ಲ ಬಿಟ್ಟಾರ ಬರೂರಲ್ಲ ದೊಡ್ಡ ಗೂಡರ ನಡವಿ ದಡ್ಡಯ್ಯನ ಕೊಂಡು ಅಲ್ಲೇ ನಿಲ ನಿಂತಾರಯ್ಯ ಅಲ್ಲೇ ನಿಲ ನಿಂತಾರಲ್ಲ ಗಡ ಗೂಡನ ನಡವಿ ದಡ್ಡಯ್ಯನ ಕೊಂಡು ಅಲ್ಲೇ ನಿಲ ನಿಂತಾರಯ್ಯ ಅಲ್ಲೇ ನಿಲ ನಿಂತಾರಲ್ಲ ಸಿರಿ ನರದು ಗಟ್ಟಿ ಶಿಕನ್ನನ ಕಟ್ಟಿ ಬಿಟ್ಟಾರ ಬರೂರಲ್ಲ ಬಿಟ್ಟಾರ ಬರೂರಲ್ಲ ಪಟ್ಟದ ಸಿರಿ ನರದು ಗಟ್ಟಿ ಶಿಕನ್ನನ ಕಟ್ಟಿ ಬಿಟ್ಟಾರ ಬರೂರಲ್ಲ ಬಿಟ್ಟಾರ ಬರೂರಲ್ಲ ಸಣ್ಣ ಸಣ್ಣ ರಬಿಲ್ಲ ರಾಜುನ ಸಣ್ಣ ಸಣ್ಣ ಗುಡದ ನಡವಿ ಸಣ್ಣಯ್ಯನ ಕೊಂಡು ಅಲ್ಲೇ ನಿಲ ನಿಂತಾರಯ್ಯ ಅಲ್ಲೇ ನಿಲ ನಿಂತಾರಲ್ಲ ಸಣ್ಣ ಗುಡದ ನಡವಿ ಸಣ್ಣಯ್ಯನ ಕೊಂಡು ಅಲ್ಲೇ ನಿಲ ನಿಂತಾರಯ್ಯ ಅಲ್ಲೇ ನಿಲ ನಿಂತಾರಲ್ಲ ಮದನ ಬಿಸಿಲಂದ ನಮ್ಮನ್ನ ಹೆನ್ನ ಮಾರಿ ಬಣ್ಣ ಕುಂದ ಒಂದ ಕುಲಗಳು ಕೇಳೋನಲ್ಲ ಕುಲಗಳು ಕೇಳೋನಲ್ಲ ಹೆನ್ನ ನಿನ್ನ ಮಾರಿ ಬಣ್ಣ ಕುಂದ ಒಂದ ಕುಲಗಳು ಕೇಳೋನಲ್ಲ ಕುಲಗಳು ಕೇಳೋನಲ್ಲ ನಾವು ಬಂದ ನಮ್ಮ ಅಡವಿಯವನ ದೇಶ ಸುಮ್ಮನ ಸಾಗರಯ್ಯ ಸುಮ್ಮನ ಸಾಗರಯ್ಯ ನಾವು ಬಂದ ನಮ್ಮ ಅಡವಿಯವನ ದೇಶ ಸುಮ್ಮನ ಸಾಗರಯ್ಯ ಸುಮ್ಮನ ಸಾಗರಯ್ಯ ಸೆಳಗರಲೇ ಮಜಗಿ ಕಡೆಯೋ ನನ್ನಡದವ್ವ ಎನ್ನ ತಂದೆ ನೀ ಬಾರ ಎನ್ನ ತಂದೆ ನೀ ಬಾರ ಸೆಳಗರಲೇ ಮಜಗಿ ಕಡೆಯೋ ನನ್ನಡದವ್ವ ಎನ್ನ ತಂದೆ ನೀ ಬಾರ ಎನ್ನ ತಂದೆ ನೀ ಬಾರ ಮೀರಬಾರದಂತ ಧರ್ಮಾರ ಸಾಲ್ಯಾಗ ಐದ್ ಮಂದಿ ಪಾಂಡವರು ಹಂಚುನ ಯೋಗ್ಯಾರಯ್ಯ ಹಂಚುನ ತಾಯಿ ಹೇಳಿದ ಮಾತ ಮೀರಬಾರದಂತ ಧರ್ಮಾರ ಸಾಲ್ಯಾಗ ಐದ್ ಮಂದಿ ಪಾಂಡವರು ಹಂಚುನ ಯೋಗ್ಯಾರಯ್ಯ ಹಂಚುನ ಯೋಗ್ಯಾರಯ್ಯ ಅಡಗಿಯ ಬಸಿಯೋ ನನ್ನಡದವ್ವ ಎನ್ನ ತಂದೆ ನೀ ಬಾರ ಎನ್ನ ತಂದೆ ನೀ ಬಾರ ಸಡಗರಲೇ ಬಾ ನಾವ ಬಸಿಯೋ ನನ್ನಡದವ್ವ ಎನ್ನ ತಂದೆ ನೀ ಬಾರ ಎನ್ನ ತಂದೆ ನೀ ಬಾರ ಎನ್ನಂತ ಹೇಳಿದ್ರ ನಮ್ಮವ್ವ ಅನ್ನಂತ ಕೇಳವಲ್ಲ ಮೀರಬಾರದಂತ ಧರ್ಮಾರ ಸಾಲ್ಯಾಗ ಐದ್ ಮಂದಿ ಪಾಂಡವರು ಹಂಚುನ ಯೋಗ್ಯಾರಯ್ಯ ಹಂಚುನ ಯೋಗ್ಯಾರಯ್ಯ ಅರಶಿನ ಚಾಲಿಲ್ಲ ಧರ್ಮಾರ ಸರಿಶಿನ ಕುಂಡ್ರಲಿಲ್ಲ ಅತ್ತಿ ಕೆಂಚ ಮಟ್ಟಿ ಐದ್ ಮಂದಿ ಪಾಂಡವರಿಗೆ ದುರ್ಪತ ನಾನಾ ಬಂದಲ್ಲ ಬಾರಿಯವ ನೋಡ ನೀಲಿಯ ಗಿಡ ನೋಡ ಅತಿ ಕೆಲ್ಸವನ ಅರಮನಿ ಬಗಲ ನಾರಿಗಿ ತೋರೋನಲ್ಲ ನಾರಿಗಿ ಗುರುವಿನ ಮಠಕ್ಕೆ ಹೋಗಿ ತಿರುಗಿ ಬಂದವರ್ಯಾರು? ಗುರುವಿನ ಮಠಕ್ಕೆ ಹೋಗಿ ತಿರುಗಿ ಬಂದವರ್ಯಾರು? ಗುರುವಿನ ಮಠಕ್ಕೆ ಹೋಗಿ ತಿರುಗಿ ಬಂದವರ್ಯಾರು? ಗುರುವಿನ ತಾಯಿ ಗುರು ತಾವೇ ಮಲ್ಲಮನೆ ಮಲ್ಲಮನೆ ಮರಡ ಸಸಿಯ ಮಲ್ಲ ಮನೆ ಮರಡ್ಯಾರ ಸಸಿಯ ಮಲ್ಲ ಮನೆ ಮರಡ್ಯಾರ ಸಸಿಯ ಮಲ್ಲಿಕರ್ ಜೂನರ ಚಿಕ್ಕ ಸಸಿಯ ಮಲ್ಲ ಮನೆ ಮರಡ್ಯಾರ ಸಸಿಯ ಮರಡ್ಯಾರ ಸಸಿಯ ಹರಿಶ್ಚಂದ್ರ ರಾಯರ ಕಥೆಯ ಚಿತ್ತ ಕೊಟ್ಟಿ ಕೇಳಿರಿ ನೀವು. ಹರಿಶ್ಚಂದ್ರರ ಕಥೆಯ ಚಿತ್ತ ಕೊಟ್ಟ ಕೇಳರಿ ನೀವು. ಹರಿಶ್ಚಂದ್ರರ ಕಥೆಯ ಚಿತ್ತ ಕೊಟ್ಟ ಕೇಳರಿ ನೀವು. ಹರಿಶ್ಚಂದ್ರ ವಾಸದೇವಾ ಹರಿಚಂದರಾಯ ವನವಾಸದೇವಾ ರಾಮಚಂದಿರನಯ ಯಗಲಲಿ ಕಮಲ ಕೀ ಕೈಯಲಿ ಕೋಲಿಡದ ಯಗಲಲಿ ಕಮಲ ಕೀ ಕೈಯಲಿ ಕೋಲಿಡದ ಚಮಗರ ಮುನಿ ಮನಿ ಮುಂದ ನೆನದಾನ ದೇವಾ ರಾಮಚಂದಿರನಯ ರಾಮಚಂದಿರನ ಚಮಗರ ಮನಿ ಮುಂದ ನೆನದಾನ ದೇವಾ ರಾಮಚಂದಿರನಯ ರಾಮಚಂದಿರನ ರಾಮದಾಸ ರವಿದಾಸ ರಾಮದಾಸ ರವಿದಾಸ ಜೋಡಿಲೆ ಗೆರಿಯಾರ ಹೂವಿನ ತಾಟಕ ನಡುದಾರ ದೇವಾ ರಾಮಚಂದಿರನ ರಾಮಚಂದಿರನ ಹೂವಿನ ತಾಟಕ ನಡದಾರ ದೇವಾ ರಾಮಚಂದಿರನ ರಾಮಚಂದಿರನ ಹೂವಿನ ತಾಟಕ ನಡುದಾರ ವರಿವ್ರ ಹೂವಿನ ತಾಟಕ ನಡುದಾರ ಹರದಾರ ದೇವಾ ರಾಮಚಂದಿರನಾಯ ರಾಮಚಂದಿರನ ಬಗಿ ಬಗಿ ಹೂವಾ ಹರದಾರ ದೇವಾ ರಾಮಚಂದಿರನಾಯ ರಾಮಚಂದಿರನ ಬಗಿ ಬಗಿನಿ ಬಗಿ ಬಗಿನಿ ಹೂವಾಯ್ ಹರದಾರ ವರಿಬ್ರ ರೈದಾಸ ಗಾವ ಕಡದೆತ ದೇವಾ ರಾಮಚಂದಿರನಾಯ್ ರಾಮಚಂದಿರನ ರೈದಾಸ ಗಾವ ಕಡದೆತ ದೇವಾ ಚಂದಿರನ ಚಂದಿರನ ರೈದಾಸ ಬೀತ ರಾಮದಾಸ ಓಡಿ ಬಂದ ರೈದಾಸ ಬೀತ ರಾಮದಾಸ ಓಡಿ ಬಂದ ತಾರಾಬಾಯಿಗೆ ತಿಳ ಶರದೇವಾ ಚಂದಿರನಾಯ್ ರಾಮ ಚಂದಿರನ ಕರಬಾಯಿಗೆ ತಿಳ ಶರದೇವಾ ರಾಮ ಚಂದಿರನಾಯ್ ರಾಮ ಚಂದಿರನ ಒಳಗಿರುವ ತಾರಾಬಾಯಿ ಎದೆಯಲ್ಲಿ ಜೋಮಂದ ಒಳಗಿರುವ ತಾರಾಬಾಯಿ ಎದೆಯಲ್ಲಿ ಜೋಮಂದ ಅಂಗಳವರ ಯಾರಿ ಅಳತಾಳ ದೇವಾ ರಾಮಚಂದಿರನ ರಾಮಚಂದಿರನ ಅಂಗಳವರ ಯಾರಿ ಅಳತಾಳ ದೇವಾ ರಾಮಚಂದಿರನ ರಾಮಚಂದಿರನ ಸತ್ಯದ ಕುಶಿಗೆ ಕೊಂಡ ಸತ್ತಿದ ಕುಶಿಗೆ ಹೆಗಲಲ್ಲಿ ಹಾಕಿಕೊಂಡ ಅರನ ದಾರಿ ಹಿಡದಾಳ ದೇವಾ ರಾಮಚಂದಿರನಾಯ್ ರಾಮಚಂದಿರನ ಅರನ ದಾರಿ ಹಿಡದಾಳ ದೇವಾ ಚಂದಿರನ ರಾಮಚಂದಿರನ ಪಾಟಂಬುವಾರಣದಾಗ ಯಾರಾದಿರನ್ನ ಗೊಳರ್ಯಾಟಂಬುವಾರಣದಾಗ ಯಾರಾದಿರನ್ನ ಗೊಳರ್ಯಾಯ್ ಮಗನ ತಂದೇನೆ ಕಿಸ ಕೊಡದೇವಾ ರಾಮಚಂದಿರನ ರಾಮಚಂದಿರನ ಮಗನ ತಂದೇನೆ ಕಿಸ ಕೊಡದೇವಾ ರಾಮಚಂದಿರನ ರಾಮಚಂದಿರನ ಕಿಸನಿ ಕೊಡಲಾಕ ಕೀಚನಿ ಕೊಡಲಾಕೈ ಸ್ವರೂಪ ಕಾಣಿಕೆ ಬೇಕೈ ಇಲ್ಲಂದರ ವರಳಿ ಒಯ್ಯಬೇಕ ದೇವಾ ರಾಮಚಂದಿರನಾಯ್ ರಾಮಚಂದಿರನ ಇಲ್ಲಂದರ ವರಳಿ ಒಯ್ಯಬೇಕ ದೇವಾ ಚಂದಿರನ ರಾಮಚಂದಿರನ ಸ್ವರೂಪ ಕಾಣಿಕ ದೇವಾಯಲಿಂದ ತರುಲಯ್ಯ ಸ್ವರೂಪ ಕಾಣಿಕ ದೇವಾಯಲಿಂದ ತರುಲಯ್ಯ ಮಂಗಳ ಸೂತ್ರವರತ ಮೊದಲಿಲ್ಲ ದೇವಾ ರಾಮಚಂದಿರನಾಯ್ ರಾಮಚಂದಿರನ ಮಂಗಳ ಸೂತ್ರವರತ ಮೊದಲಿಲ್ಲ ದೇವಾ ರಾಮಚಂದಿರನಾಯ್ ರಾಮಚಂದಿರನ ನಿನ್ನೆ ಸರೇನ ಗಂಡ ಸರೇನೈ ಗಂಡನೆ ಸರೇನೈ ಮಗನೆ ಸರ ಮದಲೇ ದೇವಾ ರಾಮಚಂದಿರನೈ ರಾಮಚಂದಿರನೈ ಮಗನೆ ಸರ ಮದಲೇ ದೇವಾ ರಾಮಚಂದಿರನೈ ರಾಮಚಂದಿರನೈ ಇದುವರೆಗೂ ಹಳಿಯಾಳದ ತುಳಸಾ ಡಿ ಬೋಕಳೆ ಮತ್ತು ಸಂಗಡಿಗಳಿಂದ ಸೋಬಾನೆ ಹಾಡುಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಪಿಂಕಿ ರೇವಣ್ಣ ಬೋಕಳೆ, ಯಲ್ಲವ್ವ ಶಿವಾಜಿ ಪಾಳೇಕರ್, ತುಳಸಾ ದೇವಣ್ಣ ಬೋಕಳೆ ಹಾಗೂ ಸುರೇಖಾ ಎಂ ಪಾಕ್ರಿ. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .com ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಕೌಶಲಿ ಹಮಾರಿ. ಈಗ ಕೇಳಿ ಕೃಷಿ ಮಾಹಿತಿ. ಮಣ್ಣು ಪರೀಕ್ಷೆಯನ್ನ ಯಾಕಾಗಿ ಮಾಡಬೇಕು? ಯಾವುದೇ ಬೆಳೆಯನ್ನ ಚೆನ್ನಾಗಿ ಬೆಳಿಬೇಕಿದ್ರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು ಅತಿ ಮುಖ್ಯ. ಬೆಳೆಗಳಿಗೆ ಸಾಮಾನ್ಯವಾಗಿ 16 ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ದೊರೆಯಬೇಕಾದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಂತಹದ್ದು ಮುಖ್ಯವಾದಂತಹ ವಿಷಯ. ಬೇರೆ ಬೇರೆ ಬೆಳೆಗಳಿಗೆ ಶಿಫಾರಸು ಮಾಡಿರುವಂತಹ ಗೊಬ್ಬರಗಳ ಪ್ರಮಾಣ ಒಂದೇ ರೀತಿ ಇರುವುದಿಲ್ಲ. ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಶಿಫಾರಸು ಮಾಡಿರುವಂತಹ ಪ್ರಮಾಣದಲ್ಲಿ ಎಷ್ಟು ಗೊಬ್ಬರವನ್ನು ಕೊಡಬೇಕು ಎನ್ನುವುದನ್ನು ತಿಳ್ಕೊಳ್ಳುವುದಕ್ಕೆ ಮಣ್ಣು ಪರೀಕ್ಷೆಯನ್ನು ಮಾಡಿಸುವಂತಹದ್ದು ಅತಿ ಅವಶ್ಯ. ಕೆಲವೊಂದು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ದೊರೆಯುವುದರಿಂದ ಅಂತಹ ಪೋಷಕಾಂಶಗಳನ್ನು ಮತ್ತೆ ಭೂಮಿಗೆ ಸೇರಿಸುವುದರಿಂದ ಅವಶ್ಯಕತೆಗಳಿಗಿಂತ ಹೆಚ್ಚು ಗೊಬ್ಬರವನ್ನು ಹಾಕಿದಾಗ ಆಗ್ತದೆ. ಇದರಿಂದ ಪ್ರಯೋಜನವಾಗದೆ ಹಣವೂ ಕೂಡ ವ್ಯರ್ಥವಾಗ್ತದೆ. ಹಾಗಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ನಂತರ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವಂತಹದ್ದು ಸೂಕ್ತ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹುಳಿ ಮಣ್ಣು ಹಾಗೂ ಕ್ಷಾರ ಮಣ್ಣನ್ನು ಸರಿಪಡಿಸುವುದಕ್ಕೆ ಕೂಡ ಸಾಧ್ಯವಾಗುತ್ತದೆ. ಒಂದೇ ಸಾಗುವಳಿ ಪ್ರದೇಶದಿಂದ ನಿರಂತರವಾಗಿ ಬೆಳೆಯನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿರುವಂತಹ ಪೋಷಕಾಂಶದ ಲಭ್ಯತೆ ಕ್ಷೀಣವಾಗ್ತಾ ಹೋಗುತ್ತದೆ. ಒಂದು ಬೆಳೆಯಿಂದ ಹೆಚ್ಚು ಉತ್ಪನ್ನ ಪಡೆಯುವುದು ಎಷ್ಟು ಮುಖ್ಯವೋ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಮಣ್ಣಿನ ಫಲವತ್ತತೆ, ಇಳುವರಿ ಮತ್ತು ಆರ್ಥಿಕ ದೃಷ್ಟಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವುದಕ್ಕಿಂತ ಮೊದಲು ಮಣ್ಣು ಪರೀಕ್ಷೆಯನ್ನು ಮಾಡಿಸುವಂತಹದ್ದು ಅತಿ ಮುಖ್ಯ. ಇದರಿಂದ ಮಣ್ಣಿನ ರಸಸಾರ, ಲವಣಾಂಶ, ಸಾವಯವ ಇಂಗಾಲ, ದೊರೆಯುವ ರಂಜಕ ಮತ್ತು ಪೊಟ್ಯಾಸಿನ ಪ್ರಮಾಣವನ್ನು ತಿಳ್ಕೊಳ್ಳಬಹುದು. ಇವುಗಳಲ್ಲದೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಜೊತೆಗೆ ಲಘು ಪೋಷಕಾಂಶಗಳಾದ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಸತು, ಮಾಲಿಬ್ನಿಯಂ ಹಾಗೂ ಬೋರಾನ್ ಇವುಗಳ ಕೊರತೆಯನ್ನು ಮಣ್ಣು ಪರೀಕ್ಷೆಯ ಮೂಲಕ ಸರಿಪಡಿಸಬಹುದು. ಮಣ್ಣು ಪರೀಕ್ಷೆಯಿಂದ ಅನೇಕ ಉಪಯೋಗಗಳಿವೆ. ವಿಶೇಷವಾಗಿ ಮಣ್ಣಿನ ರಸಸಾರದ ಪ್ರಮಾಣದ ಮೂಲಕ ಮಣ್ಣು ಹುಳಿಯಾಗಿದೆಯೇ ಅಥವಾ ಕ್ಷಾರೀಯ ಮಣ್ಣೇ ಎಂದು ತಿಳ್ಕೊಳ್ಳಬಹುದು. ಬೆಳೆಗಳಿಗೆ ಬೇಕಾಗಿರುವಂತಹ ಪ್ರಧಾನ, ದ್ವಿತೀಯ ಹಾಗೂ ಲಘು ಪೋಷಕಾಂಶಗಳ ಕೊರತೆಯನ್ನು ತಿಳ್ಕೊಂಡು ವೈಜ್ಞಾನಿಕವಾಗಿ ರಸಗೊಬ್ಬರಗಳ ಮೂಲಕ ಅವುಗಳನ್ನು ನಿಗದಿಪಡಿಸಬಹುದು. ಮಣ್ಣಿನ ಭೌತಿಕ ಗುಣಗಳಿಂದ ನೀರು ಹಿಡಿದಿಟ್ಟುಕೊಳ್ಳುವಿಕೆ, ಮಣ್ಣಿನ ಸ್ವರೂಪ, ರಚನೆ, ಸಾಂದ್ರತೆಯನ್ನು ತಿಳ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಉತ್ತಮಪಡಿಸಬಹುದು. ಮಣ್ಣು ಪರೀಕ್ಷೆ ವಿಧಾನವನ್ನು 4 ಹಂತವಾಗಿ ನಾವು ವಿಂಗಡಿಸಬಹುದು. ಮಣ್ಣಿನ ಮಾದರಿಗಳ ಸಂಗ್ರಹಣೆ ಮಾಡುವಂತಹದ್ದು, ಮಣ್ಣಿನ ಮಾದರಿಯ ವಿಶ್ಲೇಷಣೆ ಮಾಡುವಂತಹದ್ದು, ಗೊಬ್ಬರಗಳ ಶಿಫಾರಸು ಮತ್ತು ಸಲಹೆ, ಹುಳಿ, ಸವಳು ಹಾಗೂ ಕ್ಷಾರ ಮಣ್ಣುಗಳ ಸುಧಾರಣೆ. ಈ 4 ಹಂತಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಬಹುದು. ಮಣ್ಣಿನ ಮಾದರಿಗಳನ್ನು ತೆಗೆಯುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ ಜಮೀನಿನ ನಕ್ಷೆ, ತೆಗೆಯುವುದಕ್ಕೆ ಕಾಗದ, ಸಲಿಕೆ ಮತ್ತು ಹಾರೆ, ಮಾದರಿ ಚೀಲಗಳು, ಕೈಬುಟ್ಟಿ, ಮಣ್ಣು ಹರಡುವುದಕ್ಕೆ ಪೇಪರ್, ಪೆನ್ಸಿಲ್, ಮಾಹಿತಿ ಪತ್ರ ಇವಿಷ್ಟು ಸಾಮಗ್ರಿಗಳು ಬೇಕಾಗ್ತವೆ. ಮಣ್ಣು ಪರೀಕ್ಷೆಗೆ 1/2 ಕಿಲೋದಷ್ಟು ಮಣ್ಣನ್ನು ಮಾತ್ರ ಬೇಕಾಗುವುದರಿಂದ ಕ್ಷೇತ್ರದ ಎಲ್ಲ ಭಾಗವನ್ನು ಪ್ರತಿನಿಧಿಸುವ ಮಣ್ಣಿನ ಮಾದರಿಯನ್ನು ತೆಗೆಯುವಂತಹದ್ದು ಅತಿ ಅವಶ್ಯ. ಹಿಂಗಾರು ಪೈರು ಕಟಾವಾದ ನಂತರ ಮಾಗಿ ಉಳುಮೆ ಮಾಡುವುದಕ್ಕಿಂತ ಮೊದಲು ಈ ಕಾರ್ಯವನ್ನು ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಸಣ್ಣ ಜಮೀನಿನಲ್ಲಿ ಅಂದರೆ 5-10 ಎಕರೆಗೆ ಒಂದೊಂದು ಕಡೆ ಸಾಗುವಳಿ ಮಾಡುತ್ತಾ ಇದ್ರೆ ಬೇರೆ ಬೇರೆ ಮಾದರಿಯನ್ನು ತೆಗಿಬೇಕಾಗ್ತದೆ. ಈ ಮಣ್ಣನ್ನು ತೆಳುವಾದ ಒಂದು ಹಾಳೆಯ ಮೇಲೆ ಹರಡಿ ಬೆರಳಿನಿಂದ ಸಮನ್ನಾಗಿ 4 ಭಾಗವನ್ನಾಗಿ ಮಾಡಿಕೊಳ್ಳಬೇಕು. ವಿರುದ್ಧ ದಿಕ್ಕಿನ 2 ಭಾಗದ ಮಣ್ಣನ್ನು ತೆಗೆದುಹಾಕಿ ಉಳಿದ ಮಣ್ಣನ್ನು ಮತ್ತೆ ಸೇರಿಸಿ ಹಿಂದಿನ ಪದ್ದತಿಯನ್ನು ಮುಂದುವರಿಸಬೇಕು. ಸುಮಾರು 1/4 ಕಿಲೋದಷ್ಟು ಮಣ್ಣು ಉಳಿಯುವವರೆಗೆ ಇದನ್ನು ಮುಂದುವರಿಸಿ ಈ ಮಣ್ಣಿನ ಮಾದರಿಯಲ್ಲಿ ತೇವಾಂಶ ಇದ್ದಲ್ಲಿ ಅವುಗಳನ್ನು ನೆರಳಿನಲ್ಲಿ ಒಣಗಿಸಿ ನಂತರ ಬಟ್ಟೆ ಚೀಲದಲ್ಲಿ ತುಂಬಿಸಿ ಪರೀಕ್ಷೆಗೆ ಕಳುಹಿಸಿಕೊಡಬೇಕು. ಹೀಗೆ ಸಂಗ್ರಹಿಸಿರುವಂತಹ ಮಣ್ಣಿನ ಮಾದರಿಯನ್ನು 7-8 ಅಂಗುಲ ಉದ್ದ 4 ಅಂಗುಲ ಅಗಲದ ಬಟ್ಟೆ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಇಲ್ಲವೇ ಸೂಕ್ತ ಅಳತೆಯ ಬಟ್ಟೆಯ ಚೀಲದಲ್ಲಿ ತುಂಬಿ ಚೀಲದೊಳಗಡೆ ಗುರುತಿನ ಚೀಟಿಯನ್ನು ಇಡಬೇಕು. ಗುರುತಿನ ಚೀಟಿಯಲ್ಲಿ ರೈತನ ಹೆಸರು, ವಿಳಾಸ, ಸರ್ವೆ ನಂಬರ್, ಹಿಂದೆ ಬೆಳೆದಿರುವಂತಹ ಬೆಳೆ, ಮುಂದೆ ಬೆಳೆಯುವಂತಹ ಬೆಳೆ, ಹಿಂದಿನ ಬೆಳೆಗೆ ಉಪಯೋಗಿಸಿರುವಂತಹ ಗೊಬ್ಬರ ಮತ್ತು ಆ ಬೆಳೆಯ ಇಳುವರಿ, ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುವಂತಹ ಚೀಟಿಯನ್ನು ನಾವು ಒದಗಿಸಬೇಕು. ಗದ್ದೆ ಇಲ್ಲವೇ ತೋಟದಲ್ಲಿ ಡೊಂಕು ಡೊಂಕಾದ ರೂಪದಲ್ಲಿ ಮಣ್ಣಿನ ಮಾದರಿಯನ್ನು ತೆಗೆಯುವುದಕ್ಕೆ ಅನುಸರಿಸಬೇಕಾದಂತಹ ನಕ್ಷೆಯನ್ನು ಹೀಗೆ ರೀತಿ ಹೇಳಬಹುದು. ಬೇರೆ ಮಣ್ಣು ಇದ್ದಲ್ಲಿ ಬೇರೆ ಬೇರೆ ಮಾದರಿಯನ್ನು ತೆಗಿಬೇಕಾಗ್ತದೆ. 1 ಅಂಗುಲ ಗಾತ್ರದ ಮಣ್ಣನ್ನು 25 ಸೆಂಟಿಮೀಟರ್ ಆಳದವರೆಗೆ ಸಂಗ್ರಹಿಸಬೇಕು. ತೋಟಗಾರಿಕಾ ಬೆಳೆಗಳಲ್ಲಿ ಸಾಲುಗಳ ಮಧ್ಯೆ 45 ಸೆಂಟಿಮೀಟರ್ ಆಳದವರೆಗೆ ಮಾದರಿಯನ್ನು ಸಂಗ್ರಹಿಸಬೇಕಾಗ್ತದೆ. ಮಣ್ಣು ಮಾದರಿಗಳನ್ನು ಯಾವ್ಯಾವ ಕಡೆ ತೆಗೆಯಬಾರದು ಎನ್ನುವುದರ ಬಗ್ಗೆ ಮಾಹಿತಿ ನೀಡುವುದಿದ್ರೆ, ಬದುವಿನ ಹತ್ತಿರ, ನೀರು ನಿಂತಿರುವಂತಹ ಜಾಗ, ನೆರಳು ಇರುವಲ್ಲಿ, ಗೊಬ್ಬರದ ಗುಂಡಿಯ ಹತ್ತಿರ, ಗೊಬ್ಬರ ಸೇರಿಸಿದ ಗದ್ದೆ ಅಥವಾ ತೋಟದಿಂದ, ಈ ಎಲ್ಲ ಪ್ರದೇಶಗಳಿಂದ ಮಣ್ಣು ಮಾದರಿಯನ್ನು ಸಂಗ್ರಹಿಸಬಾರದು. ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ 3 ಪ್ರಧಾನ ಪೋಷಕಾಂಶಗಳಾದ ಸಾರಜನಕ ಅಥವಾ ಸಾವಯವ ಇಂಗಾಲ, ರಂಜಕ ಹಾಗೂ ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಇವುಗಳ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ, ಮಧ್ಯಮ ಹಾಗೂ ಅಧಿಕ ಫಲವತ್ತತೆ ಎಂದು ವಿಂಗಡಿಸಲಾಗುತ್ತದೆ. ರಸಸಾರ 6.3-8.3 ಇದ್ರೆ ಅದು ತಟಸ್ಥ ಎಂದು ಲೆಕ್ಕ. 6.3 ಕಡಿಮೆ ಇದ್ರೆ ಅದು ಹುಳಿ ಮಣ್ಣು. 8.3 ಜಾಸ್ತಿ ಇದ್ರೆ ಅದು ಕ್ಷಾರೀಯ ಮಣ್ಣು. ಲವಣಾಂಶ 1-2 ಇದ್ರೆ ಅದು ಅಪಾಯಕಾರಿ. 1 ಕಡಿಮೆ ಇದ್ರೆ ಅದು ಸಾಮಾನ್ಯ ಹಾಗೂ 2 ಹೆಚ್ಚಿದ್ರೆ ಅದು ಹಾನಿಕಾರಕ. ಸಾವಯವ ಇಂಗಾಲ 0.5-0.75 ಇದ್ರೆ ಅದು ಮಧ್ಯಮ. 0.5 ಕಡಿಮೆ ಇದ್ರೆ ಅದು ಕಡಿಮೆ ಎಂದು ಅರ್ಥ. 0.75 ಜಾಸ್ತಿ ಇದ್ರೆ ಅದು ಅಧಿಕ ಎಂದು ತಿಳ್ಕೋಬಹುದು. ಹಾಗೆ ದೊರೆಯುವಂತಹ ರಂಜಕ 22.5-55 ಮಧ್ಯಮ. 22.5 ಕಡಿಮೆ ಕಿಲೋದಷ್ಟು ಪ್ರತಿ ಹೆಕ್ಟೇರ್ಗೆ ಇದ್ರೆ ಅದು ಕಡಿಮೆ. 55 ಜಾಸ್ತಿ ಇದ್ರೆ ಅದು ಅಧಿಕ. ದೊರೆಯುವಂತಹ ಪೊಟ್ಯಾಶ್ 125-300 ಕಿಲೋದಷ್ಟು ಪ್ರತಿ ಹೆಕ್ಟೇರ್ಗೆ ಅದು ಮಧ್ಯಮ.